ಸಣ್ಣಯ್ಯಮ್ಮನಪ್ಪ ಇವರು, ಅವ್ರ ಹತ್ರ ಮಾತಾಡೋಣಂತೆ. ಅವರು ಹೇಗೆ ಸಮಗ್ರ ಕೃಷಿಯನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ, ರೈತರಲ್ಲಿ ಇವತ್ತು ಆತ್ಮವಿಶ್ವಾಸದ ನಗೆ ಬಂದ್ರೆ ಸಾಕು ಏನನ್ನಾದ್ರೂ ಕೂಡ ಸಾಧನೆ ಮಾಡಬಹುದು, ಈ ನಿಟ್ಟಿನೊಳಗೆ ನಿಮ್ಮೆಲ್ಲರ ಪರವಾಗಿ ಸಣ್ಣಯ್ಯಮ್ಮನಪ್ಪ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಸಣ್ಣಯ್ಯಮ್ಮನಪ್ಪ ಅವರೇ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ಸಣ್ಣಯ್ಯಮ್ಮನಪ್ಪ ಭೀಮಪ್ಪ ರಾಜಾಪುರಿ ಅಂತೇಳಿ. ನಮ್ಮೂರು ಪಾಮಲದಿನಿ ಗೋಕಾಕ್ ತಾಲೂಕು ಜಿಲ್ಲಾ ಬೆಳಗಾವಿ. ನಾವು ಸಮಗ್ರ ಕೃಷಿ ಹೆಂಗ ಸುಧಾರಣೆ ಮಾಡಿದ್ವು, ಹೆಂಗ ನಾವು ಬೆಳೆಯಕತ್ತು ಅಂದ್ರ, ನಾವು ಪತ್ತ ಪೈಲಿಗೆ ಪುದೀನ ಹಚ್ಚಿದ್ದು, ಪುದೀನ ಸೊಪ್ಪು ಹಚ್ಚಿದ್ದು, ಪುದೀನ ಸೊಪ್ಪು ಚಲೋ ಬರಾಕೈತಿ, ಚಲೋ ಬರ ಅದನ್ನ ಕಟ್ ಮಾಡಿ ಮಾಡಿ ಮಾರ್ತು. ತಿಂಗಳ ಒಂದ್ ಪಡ ಬರೈತಿ ಪುದೀನ, ತಿಂಗಳ ಒಂದ್ ಪಡ, ತಿಂಗಳ ಒಂದ್ ಪಡ ಬರೈತಿ. ಒಂದ್ ಪಡ ಬಂದ್ರೆ ಏನ್ ಮಾಡ್ತೀವಿ ನಾವು, ಅದನ್ನ ಕೋಕೋ ಮತ್ತೆ ಚಾನ ಕೋಲ್ ಚಿಗತ್ ಬಂದ್ ಬರೈತಿ. ಕೋಕೋ ತೊಗೊಂಡ್ರೆ ಮತ್ತೆ ಕೋಲ್ ಚಾನ ಚಿಗತ್ ಬರೈತಿ. ಅದ್ ಒಂದ್ ಹೆಚ್ಚಿನ ಹತ್ತು ತಿಂಗಳ, ಐದ್ ವರ್ಷ, ಆರು ವರ್ಷ, ಹಿಂಗ ಐದಾರು ವರ್ಷ ಒಂದ್ ಪಡ ಬರೈತಿ. ಅದು ಲವ್ನಿ ಮಾಡಿ ಕೋಕೋ ತೊಗೊಂಡ್ ಮತ್ತೆ ಚಿಕ್ಕ ಬರೈತಿ. ಅದ್ ಚಲೋ ಲಾಭ ಐತಿ, ನಮ್ ರೂಪಾಯಿ ಐದು ರೂಪಾಯಿ ಸೂಡ್ ಮಾರೈತಿ. ಅದ್ ಒಂದ್ ಎಕರೆಕನ ಕಡಿಮೆ ಅಂದ್ರೆ 4,00,000-5,00,000 ರೂಪಾಯಿ ಆಕೈತಿ ಒಂದ್ ವರ್ಷಕ್ಕೆ ಒಂದ್ ಎಕರೆಕ್ರೆ. ಪೂಜನ ಚಲೋ ಲಾಭ ಐತಿ. ಮತ್ತ ಹೊಳ್ಳಿ ಅದ ಹೊಲದಾಗ ಏನ್ ಮಾಡಿದ್ವಿ ನಾವ, ಪಾಮ್ ಆಯಿಲ್ ಹಚ್ಚಿದ್ವಿ, ಪಾಮ್ ಗಿಡ ಹಚ್ಚಿದ್ವಿ, ಪಾಮ್ ಗಿಡ ಹಚ್ಚಿದ್ವಿ, ಪಾಮ್ ಗಿಡ ಹಚ್ಚಿರೋ. ಅದು ಎಕರೆಕ 2,00,000 ತನಕ ಲಾಭ ಸಿಗ್ತೈತಿ. ನಮ್ದು 60 ಗಿಡ ಅದಾವು, 60 ಗಿಡಕ್ಕ 15 ದಿವಸ ಕಮ್ಮಿ, 5 ಕ್ವಿಂಟಲ್, 6 ಕ್ವಿಂಟಲ್, 7 ಕ್ವಿಂಟಲ್, 8 ಕ್ವಿಂಟಲ್, 4 ಕ್ವಿಂಟಲ್ ಹಿಂಗ ಹೋಗ್ತೈತಿ. ಅದು ಕ್ವಿಂಟಲ್ ಏನೋ ಐತ್ರಿ, 2,000 ರೂಪಾಯಿ ಕ್ವಿಂಟಲ್ ಐತಿ. ಅದು ಈ ಪ್ರಕಾರ ಬಂದ್ರೆ ನಮ್ದು ತಿಂಗಳ ಒಂದ್ ಟನ್ ಮಾಲೋಕೈತಿ, ಒಂದ್ 20,000 ರೂಪಾಯಿ ಜಾಕೈತಿ ತಿಂಗಳ. ಅದು ನಮ್ ವರ್ಷಕ್ಕೆ ಇಲ್ಲಂದ್ರೆ ಒಂದ್ 2,00,000 ರೂಪಾಯಿ ಸಿಗೈತಿ ಎಕರೆ ಹತ್ಕೊಂಡಕ. ಅದು ಚಲೋ ಲಾಭ ಐತಿ. ಮತ್ತ ಪಾಮ್ ಕಾಯ್ದ ರೊಕ್ಕ ಬರ್ತೈತಿ. ಅದನ್ನ ಆಡಿ ರೆಕ್ಕಿ ಎಲ್ಲ ಆಡ್ಕೋ ತಿಂದ್ ಬಿಡ್ತಾವ, ಮೇಕೆ ಆಡ್ಕೋ ಸಿಗ್ತಾವ, ಮೇವಿನ ಚಲೋ ಐತಿ ಅದೆಲ್ಲ. ಮತ್ತ ಅದ ಮನೆ ಅದ ಹೊಲ್ದಾಗ ಏನ್ ಮಾಡ್ತಾವ, ಅದ ಗಿಡದಾಗ ಆಡಿ ಮೇವ್ ಒಂದ್ ಆತು, ಮನಿ ಉರಲ್ ಒಂದ್ ಬಾಳ ಆಕೈತಿ. ಉರಲ್ ಸೌದಿ ಹತ್ತಾರ ಬಲಿ ಅಡಿಗೆ ಮಾಡಕ್ ಆ ಕಟ್ಟಿಗೆ ಅಡಿಗೆ ಮಾಡ್ರೆ ಒಡಿಗೆ ಬಾಳ ರುಚಿ ಆಕೈತಿ. ಮಾಡ್ತು ಗ್ಯಾಸ್ ತಗೊಂಡಿಲ್ಲ, ಅದ ಕಟ್ಟಿಗೆ ಒಲಿ ಮೇಲೆ ಅಡಿಗೆ ಮಾಡ್ಕೋತಾನವಲ್ಲ, ಅದು ಒಂದ್ ಲಾಭ. ಕಾಯ್ದ ರೊಕ್ಕ ಲಾಭ, ಮನಿ ಉರಲ್ ಲಾಭ, ಆಡಿಗೆ ಮೇವ್ ಲಾಭ. ಅದ ಹೊಲ್ದಾಗ ಅದ ಗಿಡ ಬಡ್ಡಿಯಾಗ ಮತ್ತೆ ಪುದಿನ ಸೊಪ್ಪು ಬಂದ್ಬಿಡುತ್ತೆ, 4 ನಮೂನಿ ಲಾಭ ಸಿಗ್ತಾವ ಗಿಡ ಹಚ್ಚಿರ. ಮತ್ತ ಹೊಳೆ ಅದನ್ನ ಪಾಮ್ ಗಿಡದ ಆತು, ಅದನ್ನ ಓಟೆ ಮಾಡಿದ್ವಿ. ಬಾಸುಮತಿ ತಪ್ಪಲ ಹಚ್ಚಿದ್ವಿ ನಾವು. ಬಾಸುಮತಿ ಅಂದ್ರ ಅಣದ ಹಾಕು ತಪ್ಪಲ ಐತದ, ಅಣದಾಗ ಒಂದ್ ಕಿಲೋ ಅನ್ನಕ ಒಂದ್ ತಪ್ಪಲ ಹಾಕರ. ನಾವ್ 100 ರೂಪಾಯಿ ಕೊಟ್ಟ ಅಕ್ಕಿ ತಗೊಂಡ್ಬಿಡ್ತಾರಲ್ಲ ಬಾಸುಮತಿವ, ಆ ಟೈಪ್ ನಮ್ ರೇಷನ್ ಅಕ್ಕಿ. ಅಟ್ ರುಚಿ ಅನ್ನಕೈತಿ, ಅನ್ನ ಮತ್ತ ವಾಸ ಬಂದ್ ಬಿಡೈತಿ, ಚಂದ ವಾಸ ಬರೈತಿ ಉಣ್ಣಾಕೊಳೆ. ಸಾದಾ ಅಕ್ಕಿ ರೇಷನ್ ಅಕ್ಕಿ ಒಂದ್ ತಪ್ಪಲ ಕಿಲಿ ಒಂದ್ ತಪ್ಪಲ ಹಾಕರ, ಅಟ್ ಚಂದ ಅನ್ನಕೈತಿ. ಅದು ನಮ್ದು ಒಂದ್ 5-6 ಗುಂಟೆ ಐತಿ, ನಮ್ದು 5-6 ಗುಂಟೆ ಹೊಲ ಹಚ್ಚಿದ್ನು. ಅದ್ ಒಂದ್ ಗುಂಟೆಗನ 1,00,000 ಲಾಭ ಆಕೈತಿ ವರ್ಷಕ್ಕೆ. ಅದು ಚಲೋ ಲಾಭ ಐತಿ. ಏನ್ ಒಮ್ಮೆ ಹೆಚ್ಚಿಬಿಟ್ರೆ ಅದು ಆಲಸಿದ್ದಂಗ, ದಿನ ಕಬ್ಬು ಕೈಗಿರ ಹಿಡ್ಕೊಳ್ದು ಮರಕ್ ಹೋಯ್ದು, ಹಿಡ್ಕೊಳ್ದು ಮರಕ್ ಹೋಯ್ದು, ಏನ್ ಕಸ ತೆಗಿಬೇಕು, ಬೆಳೆ ಹೊಡಿಬೇಕಲ್ಲ. 20 ವರ್ಷ ಲವಣಿ ಮಾಡಿದ್ ಹಂಗದವು. ಆ ಪ್ರಕಾರ ಹೋದ್ರೆ ಅದು ಲಾಭ ಆಕೈತಿ. ಅದ ಹೊಲ ಮತ್ತ ಮಿಂಟ್ ಅತ್ ಮಾಡಿದ್ವಿ ನಾವು. ಮಿಂಟ್ ಅತ್ ಹೇಳಿ ಅಂದ್ರ ಜಪಾನಿ ಮಿಂಟ್ ಅತ್ತಾರ, ಅದಕ್ಕ ಅವ್ನ ಚಾಕ ನಮ್ ನಗಡಿಗೆ ಒಂದ್ ತಪ್ಪಲ ತಿಂದ್ರ ನ್ಯಾಚುರಲ್ ಆಗಿ ವಿಕ್ಸ್ ಇರೈತ, ವಿಕ್ಸ್ಗಳೇ ಇರ ಆ ಟೈಪ್ ನಾವು ನ್ಯಾಚುರಲ್ ತಪ್ಪಲ ತಿಂದ್ರ ನಮ್ ಕಸಾರಿಗೆ ಬರ್ದಂಗ ಅದಾಕೈತಿ. ಅದು 10 ರೂಪಾಯಿ ತರು ಮಾರ್ತು. ಮತ್ತ ಅದ ಹೊಲ್ದಾಗ ನಾವು ಒಂದಲಗ ಅತ್ ಮಾಡಿದ್ವಿ. ಒಂದಲಗ ಅಂದ್ರ ನೆನಪಿನ ಶಕ್ತಿ ಹತ್ತಾಗುದ, ಅದು ಹುಡುಗರಿಗೆ ಹಾಕಾಕ ಹಾಲಿನ ಹಾಕಿ ಪೌಡರ್ ಕೊಡ್ತಾರಂತ. ಅದ ಅದ್ ಮಾಡ್ತೀನಿ. ನಮ್ದು ಉಪ್ಪಿನಕಾಯಿ ಪ್ಯಾಟ್ರಿ ಐತಿ, ಉಪ್ಪಿನಕಾಯಿ ಹಾಕೋತ್ನ 10 ಗ್ರಾಮ್. ಮತ್ತ ಬಂದಾರಿಗೆ 10 ರೂಪಾಯಿ ತರು ಮಾರ್ತು, ಅದು ಲಾಭ ಆಕೈತಿ. ಮತ್ತ ಪೇರೆ ಗಿಡ ಮಾಡಿದ್ವಿ ನಾವು ಮನಿ ಮುಂದೆ ಅಲ್ಲೇ. ಮತ್ತ ಪೇರೆ ಗಿಡದ್ದು ಅದು ನಮ್ಮದೊಂದು 80 ಗ್ರಾಮ್ ಅವು ಮುನಿ ಪುರ್ತ ಫುಲ್ ತಿನ್ನು ಪುರ್ತಕ ಆಕೈತಿ. ತಿನ್ನಾಕ ಬಂದ್ ಮಂತ್ರಿ ಕೊಡಾಕ ದಾನ ಮಾಡಾಕನ ಒಂದ್ 60-70 ಗಿಡ ಹಚ್ಚಿದ್ ನಾವು. ಅದು ಲಾಭ ಆಕೈತಿ. ಅದ್ರ ಬಡ್ಡಿಯಾಗ ಕೋಳಿ ಮಾಡಿದ್ವಿ. ಮತ್ತ ನಾವು ಕೋಳಿಗಳು ಹೆಂಗ್ ಮಾಡಿದ್ವಿಪ್ಪ ಅಂದ್ರೆ ನಮ್ಮ ಆಡಿ ಫಾರ್ಮ್ ಐತಿ ಮ್ಯಾಲ, ಆಡುಗಳ ಫಾರ್ಮ್ ಮ್ಯಾಲ ಐತಿ. ಮ್ಯಾಲಿದ್ರ ನಮ್ಮ ಆಡುಗಳು ಒಂದ್ 46 ಸದ್ಯ. ಅದ್ ಮ್ಯಾಲ ಎಲ್ಲ ನೀರ್ ಕುಡಿಯಾಕ ಉಚ್ಚಿ ಪಲಾಟ್ ಫಾರ್ಮ್ ಮಾಡಿದ್ವಿ. ಉಚ್ಚಿ ಹೀಗೆ ತಳಗ್ ಬೀಳಿಸಿ ಮತ್ ನೀರ್ ಕುಡಿಯಾಕ ಬಲವಾಲ್ ಮಾಡಿದ್ವಿ, ಎಲ್ಲ ಮ್ಯಾಲ ಬೀಳ್ತಾರದ. ಅದೆಲ್ಲ ತಳಗ್ ಏನ್ ಮಾಡೈತಿ, ಉಚ್ಚಿ ಹೀಗೆ ತಳಗ್ ಬಿದ್ರಾಗ ನನ್ನ ಒಂದು 100 ಕೋಳಿದವು ಸದ್ಯ. ಈಗ ದೊಡ್ಡವರನ್ನು 100 ಕೋಳಿದವು. ಅವು ಕೆದಿರಿ ಕೆದಿರಿ ಕೆದಿರಿ ಮೇಯ್ತಿರ್ತೈತಿ. ಕೆದಿರಿ ಮೇದ್ ಅದ ಗೊಬ್ಬರ ಎಲ್ಲ ತಿರುವೇಟ್ ತಾಕತ್ ಮಾಡೈತಿ. ಗೊಬ್ಬರ ಇದ ಗೊಬ್ಬರ ಎಲ್ಲ ಚಕ್ ಹೊಲಕ್ ಹೋಗ್ಬಿಡೈತಿ. ನಮ್ ಪುದಿನಾಕ ಅದ ಗೊಬ್ಬರ ಓದಿಗಿದ. ಮತ್ತ ಆಡುಗಳಿಗೆ ಮೇವ ಅದ ಗಿಡದ ಜಂಡಿ ಹುಲ್ಲಿಂದ ಹುಲ್ಲಕ್ಕ ಅದ ಹೊಲಕ್ಕ ಆಡುಗಳ ಮೇವ್ ಬಂದ್ಬಿಡ್ತು. ಅದ ಹೊಲದ ಅಂದ್ರೆ ಸಮಗ್ರ ಅಲ್ಲಿ ಪುದಿನ ಮಾಡಿದ ರೊಕ್ಕ ನನ್ ಕಿಶೆಗ್ ಬರ್ಬೇಕು. ಮತ್ತ ಅಲ್ಲಿಂದ್ರೆ ಮೇವ್ ಬಂದ್ರಾಗ ಆಡ ಕೋಳಿ ಮಾಡಿದ ರೊಕ್ಕ ನಂಗೆ ಕಿಶೆಗ್ ಬರ್ಬೇಕ. ನಮ್ದು ಹೆಂಗಪ್ಪ ಅಂದ್ರೆ ಸೈಕಲ್ ಇದ್ದಂಗ ಇದೆ. ಸೈಕಲ್ ತೋದ್ರೆ ಹೆಂಗ್ ಓಡಿಲ್ಲ ಹಂಗ ನಮ್ ಹೊಲಾನ ನಮ್ಮ ಸೇತಿಗೆನ ಮುಂದೆ ಹೋಗ್ಬೇಕ. ಖರ್ಚ್ ಆಗ್ಬಾರ್ದು, ಆಳ್ ಹತ್ತಬಾರ್ದು, ಮಿಷಿನರ್ ಹತ್ತಬಾರ್ದು, ಜಿನ್ನರ್ ಹಾಕ್ ಬರ್ಬೇಕು. ಸಣ್ಣಯ್ಯಮ್ಮನಪ್ಪ ರಾಜಾಪುರಿ ಅವರೇ, ನಿಮ್ಮ ಈ ರಾಜನಂತ ಬದುಕು ನಿಮ್ದು, ಯಾಕಂದ್ರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನಮ್ಗೆ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಸಮಗ್ರ ಕೃಷಿಯಲ್ಲಿ ಇಂಥ ಒಂದು ಲಾಭ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀವು ಮಾಡಿ ತೋರಿಸ್ತಾ ಇದ್ದೀರಾ. ಇವತ್ತು ನಮ್ಮ ರೈತರಿಗೆ ಸಾದಾ ಕೃಷಿ ಮಾಡೋದೇ ಎಷ್ಟೋ ಒಂದು ಸವಾಲಿನಂತ ಕೆಲಸ ಆಗ್ಯದ. ಆದ್ರೆ ಸಮಗ್ರ ಕೃಷಿ ಮಾಡ್ಬೇಕಂತಂದಾಗ ಒಂದಕ್ಕೊಂದು ಪೂರಕವಾದ ಅಂಶಗಳು ಇದಾವ ಅನ್ನೋದು ನಿಮ್ ಮಾತು ಕೇಳಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನೀವು ಪುದೀನ ಬೆಳಿತೀರಿ, ಈ ಪಾಮ್ ಆಯಿಲ್ ಗಿಡ ಬೆಳಿತೀರಿ, ಮತ್ತೆ ಆಮೇಲೆ ಈ ಕರಿಬೇವು, ಆಮೇಲೆ ಈ ಪೇರಲ್ ಗಿಡ, ಇವೆಲ್ಲ ಏನಿದಲ್ಲ ಇವು ನಿಮಗೆ ಅವು ರೀಸೈಕಲ್ ಆಗೋ ತರ ನೀವು ಆಡುಗಳನ್ನು ಸಾಕಿದ್ದೀರಿ ಎಲೆ ತಿನ್ಲಿಕ್ಕೆ, ಆಡುಗಳ ಇದಾವ ಅಂತಿಕೊಂಡು ಅಲ್ಲಿ ಕೋಳಿಗಳನ್ನ ಸಾಕಿದ್ದೀರಾ. ಹೀಗಾಗಿ ಒಟ್ಟಾರೆ ನಿಮ್ದು ಸಮಗ್ರವಾಗಿ ನಿಮ್ದು ಖರ್ಚೇನು ಇಲ್ಲ, ಆದ್ರೆ ನಿಮ್ದು ಲಾಭ ಮಾತ್ರ ತುಂಬಾ ಜಾಸ್ತಿ ಇದೆ. ತುಂಬಾ ಯಶಸ್ವಿಯಾಗಿ ಇದನ್ನ ಪ್ರತಿ ನಿತ್ಯ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಆಲಸ್ಯತನ ಅನ್ನೋದಿಲ್ಲ, ಯಾವಾಗ್ಲೂ ನೋಡಿ ಮಾತಾಡ್ತಾ ಇರ್ಬೇಕಿದ್ರು ಕೂಡ ನೀವು ಕರಿಬೇಕು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹೀಗೆ ಒಂದು ತುಂಬಾ ಕ್ರಿಯಾತ್ಮಕವಾಗಿ ಒಂದು ಸಕ್ರಿಯವಾಗಿ ನೀವು ತಿಳ್ಕೊಂಡಿದ್ದಕ್ಕೆ ನಿಮ್ಗೆ ಸಾಕಷ್ಟು ಲಾಭ ಇರ್ಬೋದು. ಈ ಸಮಗ್ರ ಕೃಷಿ ಅಂತ ಮಾಡ್ಬೇಕು ಅಂತ ಹೇಳಿ ಯಶಸ್ವಿಯಾಗಿ ಅನ್ಕೊಂಡಿದ್ದೆ ಅವಾಗ, ಹೇಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸಣ್ಣಯ್ಯಮ್ಮನಪ್ಪ ರಾಜಾಪುರ ಅವರೇ? ಮಾಡೋಣ, ಒಂದು 20 ವರ್ಷ ಆದ್ರೆ ಸೆನೆಕ್ ಬಂದ, 20 ವರ್ಷದಿಂದ ಹನ್ನೆರಡು ಗುಂಟೆ ಹೊಲ ಆತ ಒಟ್ಟ. ನಾವು ನಮ್ಮ ಅಪ್ಪನ ಅಷ್ಟೇ ಹನ್ನೆರಡು ಗುಂಟೆ ಇತ್ತು, ಹನ್ನೆರಡು ಗುಂಟೆ ಹೊಲ ಇದ್ರು ನಾವ ಆಗ ಕರಿಬೋ ಕರಿಬೋ ಬೆಳಗ ತಗದ್ ನಾವು ಪುದಿನ ಹಾಕ್ತೀನಿ. ಪುದಿನ ಹಾಕಿದ್ರನ ಶಿಕ್ಷೆ ಸಾಕೋತ ಹಾಕೋತ ಹಾಕೋತ ಈಗ ಬಂದ ಭೂಮಿನ ಎರಡೂವರೆ ಎಕರೆ ಭೂಮಿ ಕೊಡ ತಗೊಂಡ್ರ. ನಾಗ ನಾವು ಅಪ್ಪಾರ ಅಷ್ಟೇ ಬರೀ ಹನ್ನೆರಡು ಗುಂಟೆ ಮೇಲೆ ಭೂಮಿ ತಗೊಂಡ್ ಸಾಧನೆ ಮಾಡಿ ಅವಾರ್ಡ್ ತಗೊಂಡ್ರಿ ಅಲ್ಲ, ಈ ಬಾಳ ಅವಾರ್ಡ್ ಒಂದು 12 ಅವಾರ್ಡ್ ತಗೊಂಡ್ರಿ. ಅವೆಲ್ಲ ಸರಿಯಾಗಲ್ಲ ಸಾಲ ಅಂದಿಲ್ಲ ನಮ್ದ. ನಮ್ದು ಈಗ ಅಡುವ ಫಾರ್ಮ್ ಐತ್ರಿ, ಅಡುವ ಫಾರ್ಮ್ ಐಟ್ಯಾಗ ಕೊಳಗೊಳ್ದವು, ಕೊಳಿ ಗೊಬ್ಬರ ಆದ್ರೆ ಹೊಲ ಬರ್ತೈತಿ. ಹೊಲದ್ರ ಮತ್ತೆ ಮಾಡಿದ ಮುಂದ ಪರ್ವಾಳ ಸಾಕಾಣಿಕೆ ಮಾಡಿದ್ವಿ ನಾವು. ಪರ್ವಾಳ ತರ ಮಾಡಿದ್ವು, ಅವು ಪರ್ವಾಳ ಒಂದ್ ಜೋಡಿಗೆ 1,000 ರೂಪಾಯಿ ಜೋಡಿ ಮಾಡ್ತಾವ. ಲಕ್ಕು ಹದಾರಿಗೆ ಸರ್ತುಗಳ ಸಾಲಿ ಹುಡುಗರ ಬಾಳ ಹೋಯ್ತಾವ, ಆದ್ರೂ ಪರ್ವಾಳದ ಲಾಭ ಐತಿ. ಹಾಳೆ ಮಾಡ್ಕೊಂಡು ನಾವ್ ಮತ್ತ ಕೋಳಿ ಮರಿ ತೆಗೆದ್ ನಾವ ಮಿಷನ್ ತಯಾರ ಮಾಡಿದ್ವು, ಮಿಷನ್ ಕರೆಂಟ್ ಮ್ಯಾಗ ತಯಾರ ಮಾಡ್ತೇವ. ಅವು ಮರಿ 50 ರೂಪಾಯಿ ಫೀಡ್ ಮಾಡ್ತು, ಮತ್ತೊಂದ್ 100 ರೈತರ್ತಾವ ನಮ್ಮ ಹೆಚ್ಚ ಕಡಿಮೆ 40-30 ರೈತರ್ದ ದೋಸ್ಕ ಅವ ಮರಿ ತೆಗಿಸ್ಬೇಕು, ಮರಿನ ಮಾರ್ಕೋತು. ಮತ್ತ ಹೊಳೆ ಮಾಡಿದ್ವು ನಾವು ಉಪ್ಪಿನಕಾಯಿ ಒಂದು ಫ್ಯಾಕ್ಟ್ರಿ ಐತೆ, ನಮ್ದು ಉಪ್ಪಿನಕಾಯಿ ಇದೆ, ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತು, ಅವು 100 ರೂಪಾಯಿ ಕಿಲೋ ಮಾರ್ತಾವ. ಅದ್ರದ್ದು ಚಲೋ ಲಾಭ ಐತಿ, 5-6 ತರದ ತುಟ್ಟಾಗ ಮಾರದ. ಮತ್ತ ಈ ಪ್ರಕಾರ ಮಾಡ್ರಿ ನಮ್ದು ಸಮಗ್ರ ಅಂದ್ರ ಒಂದ್ 10-12 ತರ ಐತಿ ನಮ್ದು, 2.5 ಎಕರೆ 10-12 ತರ ಹಾಕಲ್ಲಿ ದಿನ ಬರ್ಬೇಕು. ದಿನ ಹೆಂಗ್ ಬರ್ಬೇಕಪ್ಪ ಅಂದ್ರೆ ಸೈಕಲ್ ಸರ್ಕಿಟ್ ಇದ್ದಂಗ ತಾನ ಓಡ್ಬೇಕು. ಅವತ್ತು ದಿನ ನಾವು ಕಾಯಿಪಲ್ಲೆ ಮೂಲ ಮಾರ್ಕೊಂಡ್ ಬರ್ದು ಅವ್ರ ಗಡಾಬರ ಸೆನೆ ಐತೆ ನಮ್ಗೆ ಗಡಾಬರ 5 ಕಿಲೋಮೀಟರ್ ತೊಟ್ಟ ಅಲ್ಲಿ ಹೋಗಿ ಕೊಟ್ಟು ಬರ್ದು ಮಾತು ಗೊಳೆ ಮಾಡ್ಕೊಳ್ಳೋದು, ಕೊಟ್ಟು ಬರ್ದು ಮಾತು ಗೊಳೆ ಮಾಡ್ಕೊಳ್ಳೋದು. ದಿನ ಈ ಪ್ರಕಾರ ಮಾಡಿದ್ರೆ ದಿನ ರೊಕ್ಕ ಬರ್ದ ಕೇಳಕ ಎಲ್ಲರಿಗೂ ಇಷ್ಟಪಡ್ತು, ಎಲ್ಲಾರು ಅಂತ ಮಾಡ್ಬೋದು. ಅಂದ್ರೆ ನಮ್ದು ರೈತರಿಗೆ ಹೊಲ ಬೇಕು, ಹೊಲ ಹಾಕುದಾಗ ದನಗಳು ಬೇಕು, ದನಗಳ ಗೊಬ್ಬರ ಹೊಲಕ್ಕೆ ಹೋತು ಅಲ್ಲಿಂದ ಮಾವು ಮೇವು ಬರೈತಿ ಮಾಡ್ಕೊಂಡ್ರೆ ರಗಡ್ ಲಾಭ ಕೈತಿ. ನಾವು 12 ಗುಂಟೆ ಅಂದ್ರೆ 2.5 ಎಕರೆ ಭೂಮಿ ತಗೊಂಡ್ ಇವೆಲ್ಲ ನಮ್ ಗಾಡಿಗಳ ಮನಿಗಳ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡು ಅಂತ ಹೇಳಿ ಎಲ್ಲರಿಗೂ ಹೇಳಕ್ ಸಂತೋಷದಲ್ಲಿ ಹೇಳ್ತು. ಎಲ್ಲರೂ ಇದ್ರ ಮಾಡ್ರಿ, ಸಮಗ್ರ ಮಾಡ್ರೆ ಎಲ್ಲರೂ ಚಲೋ ಆಗೈತೆ ಹೇಳಕ್ ನಾವು ಇಷ್ಟಪಡ್ತೇವೆ. ರಾಜಾಪುರ ಅವ್ರೆ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಒಬ್ಬ ಯಶಸ್ವಿ ರೈತ ಹೆಂಗಿರ್ಬೇಕು ಅನ್ನೋದನ್ನ ನೀವು ಮಾಡಿ ತೋರಿಸಿರಿ. ಮನೆಯಲ್ಲಿ ಜನ ಇತ್ಕೊಂಡೆ ನಿಮ್ಮ ಮನೆಯವರೇ ಎಲ್ಲ ಸೇರಿ ನೀವು ಮಾಡ್ತಾ ಇದ್ದೀರಿ. ನೀವು ಹಸುಗಳನ್ನ ಸಾಕಿದ್ರೇನು? ಎಷ್ಟು ದನಗಳಿದಾವು ಈಗ? ಮಾನ್ಯ ಒಂದ್ ಹೋರಿ 50 ಸಾವಿರಕ್ಕ ಈಗ ಮತ್ತ ಒಂದ್ ಆಕಳ ಐತಿ, ಒಂದ್ ಆಕಳ ಕರ ಐತಿ, ಒಂದ್ ಎಮ್ಮೆ ಐತಿ, 50 ಆಡದವು, ಒಂದ್ 100 ಕೋಳಿದವು. ಪರ್ವಾಳದವ್ರಿ ಇತರ ಬಹಳ ತರ ಆಯ್ತು, ಒಂದ್ 15 ತರ ಐತ್ರಿ. ಜಾನುವಾರುಗಳನ್ನು ಕೂಡ ಸಾಕಿರಿ, ಹಾಗೇನೆ ಮೊಲ ಹೇಳ್ತಾ ಇದ್ರಿ, ಪಾರ್ವಾಳ ಹೇಳ್ತಾ ಇದ್ರಿ, ಆಡುಗಳನ್ನ ಸಾಕಿದ್ದೀರಿ, ಆಮೇಲೆ ನೀವು ಇದು ಕೋಳಿ ಫಾರ್ಮ್ ಇದೆ ನಿಮ್ದು, ಅಂದ್ರೆ ಎಲ್ಲಾ ರೀತಿಯಿಂದ ನೀವು ಮಾಡ್ತಾ ಇದ್ದೀರಿ. ನಿಮ್ಗೆ ನಿಮ್ಮ ಹೊಲಗಳಿಗೆ ಬೇಕಾದಂತ ಗೊಬ್ಬರ ಸಾಕಷ್ಟು ಯಥೇಚ್ಛವಾಗಿ ತಯಾರಾಗ್ತಾ ಇದೆ. ಅದನ್ನ ಆಕಳ ಶಗನ 10 ಲೀಟರ್ ಆಕ ಉಚ್ಚಿ 2 ಕಿಲೋ ಅಡಗಾಳ ಅಡಗಾಳ ಹಿಟ್ಟಿ ಹೆಚ್ಚಾಗಿ 2 ಕಿಲೋ ಬೆಲ್ಲ ಮತ್ತ ಹಾಕೇಶನ್ ತಿರುಗಾಡಿದ್ರು. ಅದನ್ನ ಒಂದ್ 2 ಬಕ್ಷ ಮಣ್ಣು ಹಾಕಿಸಿದ್ರಿ, 20 ದೋಸ್ ಬಿಟ್ರ ತಯಾರ ಹಾಕೈತ್ರಿ. ಅದನ್ನ ಹೊಲಕ್ಕೆ ಬಡಿಯಾಕ ನಡೀತಿ, ಅದು ಡ್ರಿಪ್ ಒಳಗ್ ನೀವು ಒತ್ಸಾಕು ನಡೀತಿರ. 100 ಲೀಟರ್ ಹಾಕೈತ್ರ. ಹಲೋ ಸರ್. ಹೇಳಿ ಹೇಳಿ. ಅದೇ 200 ಲೀಟರ್ ಒಳಗೆ ಹೋಗ್ತಾರ, ಒಂದ್ ಚೀಲ ಲಾಗೂರ್ ಹೋದಾಗ ತಾಕತ್ ಹಾಕೈತಿರ ಜೀವಾಮೃತ ಮಾಡ್ರಿ. ಅದ್ ಚಲೋ ಐತೆ, ಅದು ಚಲೋ ಐತ್ರಿ. ನಾವ್ ಹಾಕ ಉಚ್ಚ ಬಾವಿಗೆ ಟ್ಯಾಂಕ್ ಮಾಡಿದ್ರು ದೊಡ್ಡದ, ಆ ಬಾವಿಗೆ ಟ್ಯಾಂಕ್ ಅಲ್ಲಿ ಅವಾಗ ಉಚ್ಚ ನೀರು ಹೊಲಕ್ಕೆ ಹೋಗ್ಬಿಡ್ತಾರಲ್ಲ. ಸಣ್ಣಪ್ಪ ರಾಜಾಪುರಿ ಅವ್ರೆ, ಈಗ ನಿಮ್ ಹೊಲದಾಗ ಕಸುವು ಬರೋ ಕಾರಣ ಅಂದ್ರೆ ನೀವು ಈ ತರ ಸಮಗ್ರ ಕೃಷಿ ಮಾಡ್ತಾ ಇರೋದೇ. ಅಂದ್ರೆ ಸರಿ ಸೈಕಲ್ ಆಗ್ತಾ ಇದೆಯಲ್ಲ, ನೀವು ಆಡುಗಳನ್ನ ಸಾಕಿದ್ದೀರಿ, ಆಮೇಲೆ ಕೋಳಿಗಳನ್ನ ಸಾಕಿದ್ದೀರಿ, ದನಗಳನ್ನ ಸಾಕಿದ್ದೀರಿ, ಇವೆಲ್ಲ ಇದರಿಂದ ನಿಮಗೆ ಗೊಬ್ಬರದ ಯಥೇಚ್ಛವಾಗಿ ಸಂಗ್ರಹ ಆಗುತ್ತೆ. ಹೀಗಾಗಿ ನಿಮ್ಮ ಮಣ್ಣಿನಲ್ಲಿ ಕಸುವದ ಅಂದ್ರೆ ಮಣ್ಣಿನಲ್ಲಿ ಜೀವ ಇದ್ರೆ ಮಾತ್ರ ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮಗೆ ಜೀವ ಮುಖ್ಯ ಅಷ್ಟೇ, ನಾವ್ ನಮ್ಗೆ ಹೆಂಗ್ ಜೀವ ಇರೋದು ಮುಖ್ಯನೋ ಅಷ್ಟೇ ಹೊಲದಲ್ಲಿ ಮಣ್ಣಿಗೆ ಜೀವ ಇರೋದು ಅಷ್ಟೇ ಮುಖ್ಯ. ಎರೆಹುಳು ಸಾಕಾಣಿಕೆ ಆಗ್ತಾ ಇರ್ಬೇಕಲ್ಲ? ಅದು ಎರೆಹುಳು ಸಾಕಾಣಿಕೆ ಮಾಡ್ತಾವ, ತೊಟ್ಟಿ ಮಾಡಿಸ್ರಿ, 3 ತೊಟ್ಟಿ ಅದಾರವ, ಅವತ್ತರ ಎರೆಹುಳು ಮಾಡ್ಕೋತೀರಿ, ಗೊಬ್ಬರ ಅದೋ ಗೊಬ್ಬರ ಹೊಲಕ್ಕೆ ಹಾಕ್ತಿರ್. ಮತ್ತೆ ನಾವ್ ಹೊಲಗಳಿಗೆ ಒಟ್ಟು ಹೆಚ್ಚಾನ ಐತ್ರಿ, ನಮ್ಗೆ ಸಗಣಿ ಗೊಬ್ಬರ ಇದ್ರನ ಹೊಲಾರೆ, ನಾವ್ ಸರ್ಕಾರಿ ಗೊಬ್ಬರಕ್ಕೆ ಸಗಣಿ ಗೊಬ್ಬರದಾಗ ಭೂಮಿ ಬಹಳ ತಾಕತ್ ಆಕೈತಿ. ಅದಕ್ಕಾಗಿ ನಾವು ಒಟ್ಟು ಸಗಣಿ ಗೊಬ್ಬರ ಇದ್ರೆ ಹೊಲ ಹೊಲ ರೈತರಿ, ಇದಕ್ಕೆ ಸಗಣಿ ಗೊಬ್ಬರ ಇಲ್ಲಕ ರೈತ ಅಲ್ರ. ಹಲೋ. ಹಾ ಸಣ್ಣಪ್ಪ ರಾಜಾಪುರ ಅವ್ರೆ, ಅಂದ್ರೆ ನೀವು ಈಗ ನಿತ್ಯ ಹರಿದ್ವರ್ಣ ಅಂತಾರಲ್ಲ, ಪ್ರತಿನಿತ್ಯ ನಿಮ್ಮಲ್ಲಿ ಒಂದು ಹಸಿರಿನ ವಾತಾವರಣ ಇದೆ, ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ ಸಂತೋಷದ ವಾತಾವರಣ ಇದೆ, ಎಲ್ಲ ಸೇರಿ ಕೆಲಸ ಮಾಡ್ತೀರಿ. ಈಗ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಗೊತ್ತೇನ್ರಿ, ವರ್ಷಕ್ಕೆ 1-2 ಪೀಕ್ ತೆಗಿತಾರಲ್ಲ, ಆಮೇಲೆ ಅದನ್ನ ಮಾರುಕಟ್ಟೆ ಮಾಡೋದ್ರಲ್ಲಿ ಸೋಲ್ತಾರೆ. ತಗೊಂಡ್ ಹೋಗಿ ಅವರು ಇವರು ವ್ಯಾಪಾರಗಾರ ಕಡೆ ಕೊಟ್ಟಾಗ, ಇಲ್ಲ ಈಗ ರೇಟ್ ಕಡಿಮೆ ಇದೆ, ನಾವೆಲ್ಲ ಬೇರೆ ಜೀರೋ ಟೆಂಡರ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಮೋಸ ಮಾಡ್ಬಿಡ್ತಾರೆ. ಹೀಗಾಗಿ ಬಂದ ಪೀಕ್ ಕೂಡ ಸರಿಯಾಗಿ ಬೆಲೆ ಸಿಗೋದಿಲ್ಲ ಎಷ್ಟೋ ಸಾರಿ. ಹೀಗಾಗಿ ಈ ನೀವು ವ್ಯಾಪಾರ ಮಾಡ್ತಾ ಇದ್ರಲ್ಲ, ನೀವು ಮಾರುಕಟ್ಟೆ ಮಾಡೋದು ಕೂಡ ನಿಮ್ದು ವಿಶಿಷ್ಟ ವಿಧಾನದ, ಹೇಗೆ ಅದರಲ್ಲಿ ಯಶಸ್ವಿ ಆಗಿದ್ದೀರಿ? ನಮ್ಮ ರೈತ ಬಾಂಧವರಿಗೆ ಕಿವಿ ಮಾತು ಹೇಳ್ಬೋದಾ? ಅದು ಯಶಸ್ವಿನ ಹೇಳ್ಬೇಕಲ್ಲ, ಈಗ ಟಮಾಟಿ ಅದು ಒಮ್ಮೆ ಬರೋದಲ್ರಿ, ದಿನನಿತ್ಯ ಬರೋದ್ರಿ, ಅದು ದಿನನಿತ್ಯ ಬರೋದ್ರೆ ನನ್ನ ಅಲ್ಲಿ ಅವ್ರ ಆರ್ಡರ್ ಕೊಡ್ತಾರೆ ನಮಗೆ, ನೀವು ಇವತ್ತು ಎಷ್ಟು ಕಟ್ ಮಾಡ್ರಿ, ಇವತ್ತು ಎಷ್ಟು ಕಟ್ ಮಾಡ್ರಿ ಟೈಟ್ಸಿಂದ, ಇವತ್ತು ಈಗ ಕಟ್ ಮಾಡ್ರಿ ಅಂದ್ರೆ ಸಾವು ಕಟ್ ಮಾ, ಅವ್ರು ಯಾವಾಗ ಹೇಳ್ತಾರೆ ಹಾಕಿ ಕಟ್ ಮಾಡ್ರೆ ರೇಟ್ ನಮಗೆ ಕೈಮಾ ರೇಟ್ ಒಂದೇ ರೇಟ್ ವರ್ಷಕ್ಕಾರಿ ದಿವಸಕ್ಕೆ ಒಂದು 4,000 5,000 ಹಿಂಗೆ. ಇಲ್ಲಿ ನಮ್ಮನೆ 50 ಎಕರೆ ಐತೆ ನಮ್ಮ ತೋಟದಾಗ, ಇಲ್ಲಿ 50 ಎಕರೆ ಇದ್ರೂ ಕಡಿಮೆ ಆಕೈತಿ, 1 ಎಕರೆ 5-6 ಲಕ್ಷ ರೂಪಾಯಿ ಆಗೈತಿ ಪುದೀನಾದ್ರಿ. ಆದ್ರೆ ಒಟ್ಟು ಕಾಯಂ ಗಿರಿಯಕ್ಕೆ ಕಾಯಂ ಗಿರಿಯಕ್ಕೆ ಇರ್ತಾವೆ, ನಾವು ಕಾಯಂ ಅವ್ರಿಗೆ ಕೊಡ್ದ, ಅವ್ರ ದಿನ ಹೇಳ್ತಾರೆ ನಾಳೆ ಎಟ್ಟು ಬೇಕು ನಾಳೆ ಎಟ್ಟು ಬೇಕು, ಅದಾವ ಹೇಳಿ ನೋಡಿ ನಾವು ಕಟ್ ಮಾಡೋದು, ಅಗಾವ ಕಟ್ ಮಾಡ್ಕೊಂಡು ಪ್ಯಾಟಿಗೆ ಹೋದ್ರೆ ಸಹಿ ಹಾಕೈತ್ರಿ. ಅದು ನೀ ಯಾವ್ದೋ ಮಾಲ್ ಮಾಡ್ರಿ, ಅವ್ರ ಆರ್ಡರ್ ಹಿಡ್ಕೊಂಡು ಕಟ್ ಮಾಡ್ರೆ ಯಾವುದೋ ಎಲ್ಲ ತೃಪ್ತಿ ಹಾಕೈತ್ರಿ. ಹಲೋ ಸರ್, ಹೇಳಿ ಹೇಳಿ. ಈಗ ಈ ಪ್ರಕಾರ ಮಾಡ್ರೆ ಲಾಭ ಆಕೈತ್ರಿ, ಹಂಗ ಒಂದೇ ಕಿತ್ಕೊಂಡು ಆದ್ರೆ ಸಹಿ ಆಗ್ಬಿಡ್ತಾರೆ. ಸಣ್ಣ ಉನ್ನಪ್ಪ ರಾಜಾಪುರಿ ಅವ್ರೆ, ಬಹಳ ಸಂತೋಷ ಆಗ್ತದೆ ನಿಮ್ ಮಾತು ಕೇಳ್ತಾ ಇದ್ರೆ. ನೀವು ತುಂಬಾ ಯಶಸ್ವಿ ರೈತರಿದ್ದೀರಿ, ಸಮಗ್ರ ಕೃಷಿಯೊಳಗೆ ಸಮಗ್ರವಾಗಿ ಯಶಸ್ಸನ್ನು ಗಳಿಸಿದ್ದೀರಿ. ಈಗ ನಿಮ್ಮ ಮನೆಯವರ ಪರಿಚಯ ಎಲ್ಲ ಮಾಡ್ಕೊಡ್ಬೋದ? ಹೇಗೆ ನೀವು ಆಳು ಕಾಳಿಂದ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೋತೀರಿ? ಮನೆಯವರ ಎಷ್ಟೆಷ್ಟು ಜನ ಇದ್ದೀರಿ? ಮನೆಯವರೆಲ್ಲ ಕೆಲಸ ಮಾಡ್ತೀರೋ ಹೇಗೆ? ಮಕ್ಕಳು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಮಕ್ಕಳ ಈಗೆಲ್ಲ ಗಂಡ ಮನೆ ಹಿರಿಯರ್ರಿ, 6 ಮಂದಿ ಹೆಣ್ಮಕ್ಳು ಇದಾರ್ರಿ, 3 ಮಂದಿ ಗಂಡ ಮಕ್ಳು ಇದಾರ್ರಿ, 9 ಜನ ಇದ್ರಿ. ಅವ್ರ ಏನ್ ಮಾಡ್ರು, ಒಬ್ಬ ಮಗ ಬ್ಯಾರೆ ಹುಯ್ಯಾನ್ ದೊಡ್ಡವ್, ಬ್ಯಾರೆ ಹೋದ್ರೆ ಅವ್ ಕಾಯಿಪಲ್ಲೆ ಯಾವಾರ ಮಾಡ್ತಾನ್ರಿ, ಬಹಳ ದೊಡ್ಡ ಸಾವುಕಾರದನ್ರಿ ಬ್ಯಾರೆ ಆಗಿ. ಮತ್ ಒಬ್ಬ ಮಗನ ಮೋದಿ ಕೇರ್ ಕಂಪನಿ ಹಾಕಾನು, ಅವ್ ಹೊರದಾಗ ಬಿಡ್ದಾನ್ರಿ. ಈಗ ಒಬ್ಬ ಮಗ ಈಗ 11ನೇ ಚೌಕಾನು, ಅವತ್ತ ಚೆಂಜಾಳೆ ಹರಿವತ್ತ ಪಲ್ಯ ಮಾರಕ್ ಅವ ಹೋಗ್ತಾನ, ಮಾಡೋದೇನ್ ಇರ್ದಿಲ್ರ ಅದ. ಅವ್ರ ಫೋನ್ ಹಚ್ಚಿರ್ತಾರ, ಹೋಗಿ ಕೊಟ್ಟು ಬರ್ದಟ್ರ ಹುಡುಗಿಗೆ. ಆ ಪ್ರಕಾರ ಹಿಡ್ಬ ಮಾಡ್ತಾನೋ, ಒಬ್ಬಕ್ಕೆ ಮಗಳ 6 ಮಂದಿಯಾಗ ಒಬ್ಬಕ್ಕೆದಾವ್, ಇವ್ರನ್ನ ಕೊಟ್ರ ಅವ್ರು ಹೋದ್ರ ನಾನು ಹೆಂಡತಿ ಇಬ್ರು ಉಳಿತೀರಿ ತೋಟದಾಗ. ಎಲ್ಲ ನಡಕ್ಕೆ ಹತ್ತಾಗಿತ್ತು, ಮತ್ತೆ ನಡಿಕೆ ನಡಕ್ಕೆ ಬಿಟ್ಟು ಹೋರ್ರಿ, ಮತ್ ನಾ ಗಂಡ ಅಂತ ಇಬ್ರು ಉಳಿದ್ ನೋಡಿ ತೋಟದಾಗ. ಇಟ್ಟಿದ್ರೆ ನಾವು ದಿನ ನಿಂತೆ ಅಂದ್ರೆ ಯಾವ ಚಚ್ಚನಕ ಕೊಳೆ ಮಾಡ್ಕೋತಾರೆ ನಾವು. ಕರಿಬ ಮುದ್ದು ಇಟ್ಕೊಳ್ಳೋದು, ಪುದ್ನಾ ಕೋಲ್ ಇಟ್ಕೊಳ್ಳೋದು, ಅದು ಯಾವಾಗ ಯಾವ ಥರ ಮಾಡಿ ಇಟ್ಕೊಂಡ್ರೆ ರೀ, ಏನು ತಗದು ಭಾಳ ಅಲ್ರಿ. ನಾವು ಅಡುಗೆ 2 ಸಲ ಮೇವ್ ಹಾಕ್ತಾರೆ, ಆರಿಗೆ 2 ಸಲ ಮೇವ್ ಹಾಕಿ ಒಟ್ಟ ಅವನ್ನ ನೀರು ಕುಡಿ ತಾಮೈತಿ, ಕಣಾವು ಕುಡಿತಾವು. ಮತ್ತೆ ಯಾವ ಕಾಯಿಪಲ್ಲೆ ಬೇಕಾದ್ ಮಾಡಿ ಇಟ್ಕೊಳ್ಳೆ ಮಾಡಿಟ್ಕೊಂಡು ಹೋಗ್ಬಿಡುದು. ಒಬ್ಬರ ಇಬ್ಬರ ಕುಲಿಯರ್ ಇರ್ತಾರ, ಇಲ್ಲ ಕಣ ಹತ್ತು ಇಬ್ಬರ ಗಡ್ಡೆ ಅಂತಾನ ಇವೆಲ್ಲ ಜನತೆ ಆಗ್ತದೆ. ಹಲೋ ಸರ್. ಹಾ ರಾಜಾಪುರ ಅವ್ರೆ, ನೀವು ಒಬ್ಬ ಮಾದರಿ ರೈತರಾಗಿದ್ದೀರಿ. ಅಂದ್ರೆ ಆಳು ಕಾಳಿನ ಒಂದು ಒಂದು ಯಾವುದು ನೀವು ಏನಂತೀರಿ, ಅವ್ರ ಆದಿಂದಳು ಕೂಡ ಇಲ್ಲ, ನೀವು ಆಳು ಕಾಳು ಬೇಕಂತಿಲ್ಲ, ನೀವೇ ಮನೆಯವರೆಲ್ಲ ಸೇರ್ ಮಾಡೋ ಸಾಧ್ಯತೆ ಇದೆ. ಮತ್ತೆ ತುಂಬಾ ತುಂಬಾ ದೊಡ್ಡ ಕುಟುಂಬವನ್ನು ಸಾಕಿದ್ದೀರಿ. ಮುಖ್ಯವಾಗಿ ನಿಮ್ಮ ದೊಡ್ಡ ಕುಟುಂಬದ ಸದಸ್ಯರು ಅಂದ್ರೆ ಈ ಆಡು, ಆಮೇಲೆ ಈ ಪಾರಿವಾಳ, ಆಮೇಲೆ ಮೊಲ, ಮತ್ತೆ ಕೋಳಿಗಳು, ಮತ್ತೆ ಹಸುಗಳು. ಅಂದ್ರೆ ಖರೆ ಇವಕ್ಕಿಂತ ಹೆಚ್ಚಿನ ಕುಟುಂಬ ಬೇಕೇನ್ರಿ? ನೀವು ಎಷ್ಟು ಯಶಸ್ವಿಯಾಗಿ ಪ್ರೀತಿಯನ್ನು ನೋಡ್ಕೋತಾ ಇದ್ದಾರೆ. ಹೀಗಾಗಿ ನಿಮ್ಮ ಹೊಲ ಯಾವಾಗ್ಲೂ ಕೂಡ ಹಸಿರು ಹಸಿರಾಗಿದೆ, ಮತ್ತ ಮಣ್ಣಿನಲ್ಲಿ ಸಾಕಷ್ಟು ಜೀವ ಇದೆ ಅಲ್ಲ, ನಿಮ್ಗೆ ಅನ್ಸುತ್ತಲ್ಲ? ಹೌದ್ ಹೌದ್ ಸರ್, ನಮ್ಮ ಜೀವ ಭೂಮಿ ಎಲ್ಲ ಕಸು ಈ ತರ ಯಾಕೈತ್ರಿ, ಭೂಮಿ ರಗಡ್ ಕಸು ಮಾಡಿದ್ರು ನಾವು, ಜಗ್ಜಿ ಎಲ್ಲ ಸಗಣಿ ಗೊಬ್ಬರ ಎಲ್ಲ ಹೊಲಕಾಕ್ತು, ಅನ್ನ ಭೂಮಿಗಳು ಚಲೋ ಅದಾವ್ರಿ. 12 ತಿಂಗಳು 1 ತಿಂಗಳು ಬಂದಿರೋದಲ್ರಿ. ನಿಮ್ಮ ಹಸು ಮತ್ತೆ ಆಡು ಇದ್ರ ಕೂಡ ನಿಮ್ ಸಂಬಂಧ ಹೇಳ್ಕೊಡ್ರಿ. ಹಾ, ಸಂಬಂಧ ಅಂದ್ರೆ ನಮ್ಮಲ್ಲಿ ನೋವು ಬರೈತ್ರಿ ನೋಡಿ, ದಿನ ರೇಷ್ಮಿ ಚಗಚಿ ಅವ್ನು ಬಾಸ್ ನೋಡ್ಕೋತಾ ಹೌದು, ನೀವು ಅದ್ರ ಬಗ್ಗೆ ಹೇಳ್ರಿ. ಹೌದ್ ಸರ್, ನಾವು ಇದು ನಮ್ಮಲ್ಲಿ ನೋವು ಮಾಡಿದ್ವಿ, ನಾವು 4-5 ತರ ಹೊಸ ಚೇಜಿ ನಾವು, ಕೆಂಪು ಚೇಜಿ, ಕರಿವ ವಿಶ್ರೇಲ್ ತಂದು ಚೇಜಿ ಐತಿ, ಅವೆಲ್ಲ ಗಣಕಿ ಮೇಲೆ 50 ರೂಪಾಯಿ ಕನ್ನ 20 ರೂಪಾಯಿ ಕನ್ನ ಮಾರುವಂತ ಚೇಜಿ ಮೇವ್ ನೋಡು. ಅವ್ ಚೇಜಿ ಮೇವ್ ಚಗಚಿ ಮೇವಿನಾಗ ವಿಶ್ರೇಲ್ ಮೇಲೆ ಚೇಜಿ ಐತ್ರಿ, ಹಿಂಗೆಲ್ಲ ಒಟ್ಟು ಹೊಸ ಹೊಸ ಅದಾವು. ನಮ್ಮಲ್ಲಿ ರೇಷ್ಮೆ ಐತಿ, ಒಡ್ಡಿಗೆಲ್ಲ ಬುದ್ಧಿಗೆಲ್ಲ ರೇಷ್ಮೆ ಹಚ್ಚಿದ್ರು ನಾವು, ಶೂ ಬೊಬ್ಬನ ಹಚ್ಚಿದ್ರು. ಈ ಪ್ರಕಾರ ಎಲ್ಲ ನೋವು ನಮ್ಮಲ್ಲೇ ಮಾಡಿದ್ವಿ. ನಾನು ಪುಕಟನ ನೋವು ಬರೈತಿ, ಪುಕಟನ ನಮ್ಗೆ ಆಡ್ ಹಿಕ್ಕಿ ಗೊಬ್ಬರ ಹಾಕೈತಿ, ಆಡ್ ರೊಕ್ಕ ಪುಕಟ ಬಂದ್ಬಿಡ್ತಾವ ಮಾರಿದ ಮುರಿಗೊಬ್ಬರಲ್ಲ. ಈ ಪ್ರಕಾರ ಹೆಚ್ಚು ಹೆಚ್ಚು ಲಾಭ ಐತೆ ರೀ, ಚಲೋ ಐತ್ರಿ, ಚಲೋ ಐತೆ, ಎಲ್ಲಾರು ಮಾಡ್ಬಹುದು ರೀ. ಸಣ್ಣ ಯಮುನಪ್ಪ ರಾಜಾಪುರಿ ಅವ್ರೆ, ಬಹಳ ವಿಸ್ತೃತವಾಗಿ ನೀವು ಮಾತಾಡ್ತಾ ಇದ್ದೀರಿ. ಅಂದ್ರೆ ಒಬ್ಬ ಯಶಸ್ವಿ ರೈತ ಅಂದ್ರೆ ನಿಮ್ಮನ್ನ ನೋಡಿದ್ರೆ, ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಎಲ್ಲರಿಗೂ ಕೂಡ ಒಂದು ಹುಮ್ಮಸ್ ಬರ್ತದೆ. ಸಣ್ಣ ಸಣ್ಣ ರೈತರಿಗೆ ಸಾಕಷ್ಟು ದೊಡ್ಡ ರೈತರ ಹತ್ರ ಹೋಗಿ ಕೆಲಸ ಮಾಡೋ ಪ್ರಸಂಗ ಬಂತದೆ. ಆಮೇಲೆ ಈಗ ಕೆಲವೊಬ್ರು 1-2 ಎಕರೆ ಇರ್ತದೆ, ಅವರು ಬೆಳಿಲಿಕ್ಕೆ ಆಗದೇನೆ ಎಷ್ಟೋ ಹೊಲಗಳನ್ನ ಅವರು ಸಾಗುವಳಿ ಮಾಡ್ತಾನೆ ಇಲ್ಲ, ಅವರು ಬರಡ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಸಾಗುವಳಿ ಮಾಡಿದ್ರು ಕೂಡ ಆಳು ಕಾಳು ಎಲ್ಲ ಲೆಕ್ಕ ತೆಗೆದ್ರೆ ಲಾಭ ನೋಡಿದ್ರೆ 1,000-2,000, ಬಹಳ 10,000, ಹಿಂಗೆ ಸಾಕಷ್ಟು ತೊಂದರೆ ಒಳಗ ನಮ್ಮ ರೈತರಿದ್ದಾರೆ. ಈಗ ಹೀಗೆ ಒಂದು ಯಶಸ್ವಿಯಾಗಿ ಒಬ್ಬ ಸಣ್ಣ ರೈತ ಆದ್ರೂ ಕೂಡ ನಿಮ್ ಹಾಗೆ ಬದುಕಬೇಕು ಅಂತಂದ್ರೆ ಯಾವ ರೀತಿ ನಮ್ಮ ರೈತ ಬಾಂಧವರು ತಮ್ಮ ಮಾತುಗಳನ್ನ ಕೇಳಬೇಕು, ಯಾವ ರೀತಿ ತಮ್ಮ ಒಂದು ಈ ಕೃಷಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದೇನು? ಈಗ ನಾವು ನಮ್ ಸಣ್ಣ ರೈತರು ಬದುಕಾಕ್ರಿ, ಒಂದ್ ಒಂದ್ ತೊಡೆನ ಭೂಮಿ ಇದ್ರು ಒಂದ್ ನಾಲ್ಕ ಆಡ ಈ ತೊಗರೆನ ತಗೊಂಡ್ಬರ್ ನಾವು ನಮ್ ತೊಗರಿ ಬದುಕ ಸಿಗ್ತಾವ್ರಿ, ಗಂಡು ಬದುಕ ಒಂದ್ ಐದ ಬದುಕ ತಂದ್ರು ಬರೀ ನಾಲ್ಕ ತಿಂಗಳ ಮೇಯಿಸ್ರ ಎಪ್ಪಡಿ ಹಾಕೈತಾರ ನಾಲ್ಕ ತಿಂಗಳದಾಗ ಚಂದಾಗಿನ ಕಾಳ ಮೇವು ಹಾಕಿ ಮೇಯಿಸ್ರ ನಾಲ್ಕ ತಿಂಗಳದಾಗ 5,000-10,000 ಮಾರ್ಕೋ ಮಾರೈತ್ರಿ. ಆ ಪ್ರಕಾರ ತಂದು ಮೇಯಿಸ್ರ ಏನ ನಾವು ಆ ಊರ ಈ ಊರ ಆ ದೋಸ್ತ ಈ ದೋಸ್ತ ಅಜಾಡಕ್ ಹೋಗಂಗಿಲ್ಲ ಅಂತ ಬದುಕ ತಂದು ಮೇಯಿಸ್ರ ನಾಲ್ಕ ತಿಂಗಳದಾಗ ಎಪ್ಪಡಿ ಹಾಕೈತಿ ಆಡ್ಗೋದು ತೊಗೊಂಡ್ ಮಡಿಲ್ಲ. ಮತ್ತ ನಾವು ಅಡ್ಡಾಡಕ ಹೋದ್ರ ಅವ್ನ್ ಮೆಸ್ಸಂಗಿಲ್ಲ, ಅವ್ನು ಅವ್ನ ಹೊಲನು ಇರೋಂಗಿಲ್ಲ, ಅಡ್ಡಾಡಕ ಹೊರ ಉಪಾಸ ಹಾಕೋರಿ. ಮತ್ ಚೆನ್ನಾಗಿ ನಾವು ಊರಿಗೆ ರಜಾದ ಬಿಟ್ಟು ಮೇಯಿಸಿದ್ರೆ ನಾಲ್ಕು ತಿಂಗಳು ಎಪ್ಪಡಿ ಹಾಕೈತಿ ಆದ್ರಕ ನಾವು ಹಾಕಿಕೊಡ್ತೀವಿ. ಹೆಂಗ್ ಹಾಕಿಕೊಡ್ತು ಅಂದ್ರ ಆ ನಾವ್ ಹೇಳ್ದಂಗ ಅವ್ರು ಮಾಡ್ಕೋಬೇಕ್ರಿ, ಅಟ್ ಮಾಡ್ರ ರಗಡ್ ಲಾಭ ಆಕೈತ್ರಿ, ಎಲ್ಲಾ ತರದ ಲಾಭ ಐತ್ರಿ ಎಲ್ಲಾ ತರದಾಗ್ರಿ. ಆದ್ರೆ ನಿತ್ ಮಾಡೋ ರೈತ ಬೇಕು ನೋಡ್ರಿ, ಮಾಡೋ ರೈತ ಇದ್ರೆ ನಿಕ್ಕಿ ನಾ ಲಾಭ ಆಕೈತಿ. ಫೋನ್ ಹಚ್ಚಿ ಕೇಳ್ರಿ ನಾವ್ ಏನ್ ಹೇಳ್ತೋ ಅಂತ ಕೇಳಿ ಮಾಡ್ರಿ ಅಂದ್ರೆ ಚಲೋ ಲಾಭ ಆಕವ್ರಿ. ಹಲೋ ಸರ್. ಹಲೋ, ಶಿವನಪ್ಪ ರಾಜಾಪುರ ಅವ್ರೆ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಯಶಸ್ವಿಯಾಗಿ ನೀವು ನಿಮ್ಮ ಒಂದು ಬದುಕಿನೊಳಗೆ ರೈತಾಪಿ ಬದುಕಿನೊಳಗೆ ಯಶಸ್ಸನ್ನು ಗಳಿಸಿರಿ. ಸಮಗ್ರ ಕೃಷಿ ಮಾಡಿಕೊಂಡು ಸಾಕಷ್ಟು ಜಾನುವಾರುಗಳು ಆಗ್ಲಿ, ಆಮೇಲೆ ಜೀವಗಳನ್ನೇ ನೀವು ಸಾಕಿರಿ. ಆಡುಗಳು ನಿಮ್ ಮಾತು ಕೇಳ್ತಾ ಇದಾವು, ಅಲ್ಲಿ ಅವು ತಿನ್ಲಿಕ್ಕೆ ಸಾಕಷ್ಟು ತಪ್ಪಲ ಪಲ್ಲೆ ಒದಗಿಸಿದಿರ, ಆಮೇಲೆ ಆಡುಗಳು ಇದಾವಂತಿಕೊಂಡು ಅಲ್ಲಿ ನಿಮ್ಗೆ ಕೋಳಿಗಳು ಕೂಡ ನಿಮ್ಮಲ್ಲಿ ಸಾಕಷ್ಟು ಆರೋಗ್ಯವಾಗಿದಾವು. ಹೀಗಾಗಿ ಅಂದ್ರೆ ಸಮಗ್ರವಾಗಿ ಎಲ್ಲರ ಒಂದು ಬದುಕನ್ನು ನೀವು ಹಸನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ, ನಿಮ್ಮ ಬದುಕು ಹಸನಾಗಿದೆ. ತುಂಬಾ ಕುಟುಂಬದಲ್ಲಿ ಕೂಡ ನೀವು ಸಾಕಷ್ಟು ಸವಾಲುಗಳು ಇದ್ರೂ ಕೂಡ ಅವುಗಳನ್ನೆಲ್ಲ ಯಶಸ್ವಿಯಾಗಿ ಎದುರಿಸಿ ಇವತ್ತು ಸಮಗ್ರ ಕೃಷಿಯೊಳಗ ಒಬ್ಬ ಮಾದರಿ ರೈತರಾಗಿ ಎದ್ದು ನಿಂತಿದ್ದೀರಾ. ಇದೇ ರೀತಿ ತುಂಬಾ ಯಶಸ್ಸು ನಿಮ್ಮ ಬೆನ್ ಹತ್ಲಿ. ನಿಮ್ಮ ಒಂದು ಮಾದರಿ ನೋಡಿಕೊಂಡು ಸಾಕಷ್ಟು ರೈತರು ತಮ್ಮ ಜೀವನವನ್ನು ಬದಲಿ ಮಾಡ್ಕೊಳ್ಳಿ. ಪಾಮಲ್ ದಿನಿಯೊಳಗೆ ಏನು ಒಂದು ಗ್ರಾಮೀಣ ಪ್ರದೇಶದೊಳಗೆ ನೀವು ಒಂದು ಕ್ರಾಂತಿ ಮಾಡ್ತಾ ಇದ್ದೀರಿ. ಇದು ಒಂದು ಗ್ರಾಮೀಣ ಭಾಗದ ಪ್ರತಿ ಗ್ರಾಮೀಣ ಭಾಗದಲ್ಲಿ ಕೂಡ ಹಬ್ಬಲಿ ನಮ್ಮ ರೈತ ಬಾಂಧವರು. ಸ್ವಂತ ನಾವೇನ್ ಕಡಿಮೆ ಇಲ್ಲ, ಎಲ್ಲರಿಗೂ ಕಡಿಮೆ ಇಲ್ಲ, ನಾವು ಸ್ವಾವಲಂಬಿಗಳು, ನಮಗೂ ಬದುಕು ಸ್ವಾವಲಂಬಿ ಬದುಕು ಗೊತ್ತದ ಅಂತೇಳಿ ಆತ್ಮವಿಶ್ವಾಸದಿಂದ ನಿಮ್ಮ ಮಾದರಿ ಇಟ್ಕೊಂಡು ಕೆಲಸ ಮಾಡೋಂಗಾಗ್ಲಿ, ನಮ್ಮ ರೈತರ ಬದುಕು ಹಸನಾಗ್ಲಿ ಅಂತೇಳಿ ಈ ಮೂಲಕ ಕರೆಸ್ತೀವಿ. ನಮ್ಮೆಲ್ಲ ಆತ್ಮೀಯ ಬಾಂಧವರ ರೈತ ಬಾಂಧವರ ಪರವಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಣ್ಣ ಯಮನಪ್ಪ ರಾಜಾಪುರ ಅವರೇ, ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಹೇಳ್ತೀರಾ ಸರ್? ಮತ್ತೆ ಏನ್ರ ಹೇಳ್ತೀರಾ? ಈ ಬರ ಮತ್ತೆ ಮತ್ತೆ ಮಾಡಲು ಮತ್ತೆ ನೋಡಿ. ಇದುವರೆಗೆ ಕೃಷಿಯಲ್ಲಿ ಇರುವ ಅನುಭವಗಳು ಈ ಕುರಿತು ಪಾಮಲ್ದಿನ್ನೆಯ ಸಣ್ಣ ಯಮನಪ್ಪ ಭೀಮಪ್ಪ ರಾಜ್ಪುರೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಷಣ್ಮಸ್ವ ಚೋಡಿನ್. ಈಗ ಕೇಳಿ ಮಿಡಕನಟ್ಟಿಯ ಶಿವಣ್ಣಪ್ಪ ಸಿದ್ದರಾಮಪ್ಪ ಸವಸುದ್ದಿ ಹಾಗೂ ಸಂಗಡಿಗರಿಂದ ಡೊಳಿನ ಪದಗಳು. ಪ್ರಥಮದಲ್ಲಿ ಕುರಿಗಳ ಉತ್ತರ ಪ್ರಥಮದಲ್ಲಿ ಕುರಿಗಳ ಉತ್ಪತ್ತಿ ಆಗ ಅದವ ಭೂಲೋಕದಲ್ಲಿ ಓದಿ ನೋಡಿ ಹಾಲ ಮತ ಗ್ರಂಥದಲ್ಲಿ ಕುರಿ ಹುಟ್ಟಿದ ರೀತಿ ನಿಮಗ ತಿಳಿಸೋದಲೆ ಕಡಿ ಕುರಿ ಕಾಯುದು ಬಂತು ಶಿವನ ಪಾಳೆದಲೆ ಸದಾಶಿವನು ಪಾರ್ವತಿ ಘೇಟನ ಕುರಿ ಕಾಯುದು ಬಂತ ನನ್ನ ಪಾಳೆ ನಾ ಹೋಗತೀನ ಕುರಿ ಕಾಯುತ್ತಲೆ ಸದಾ ಶಿವನು ಪಾರ್ವತಿ ಹೇಳಿ ಕೈಲಾಸ ಬಿಟ್ಟ ಬಂದು ಕ್ಷಣದಲ್ಲಿ ಶಿವ ಇಳದ ಬಂದು ಧರಣಿ ಕುರಿ ಇದ್ದ ಸ್ಥಳಕ್ಕವ ಹೋಗುತ್ತಲೆ ಮರಘಾಲ ಮರ ದಯ ರೂಪದಲೆ ಸದಾ ಶಿವನು ಕುರಿಯ ಹಿಂದ ನೋಡಿ ಹರುಸಾದ ತನ್ನ ಮನದಲ್ಲಿ ವೇಷ ಬದಲಿ ಮಾಡನು ಮರಗಾಲ ಮರ ಗಯ ರೂಪದಲ್ಲಿ ಹೊರಟು ತಲೆಯೋ ಹರಕ ಗಡ್ಡ ಬಾಯಾಗ ಜೊಲ್ಲ ಸೋರುತ್ತಲಿ ಸೊರತ ಇದ್ರಿ ಅವನ ದೇಹದಲ್ಲಿ ಸಾಕ್ಷಾತ್ ಶಂಕರ ಕುರುಬಾಗುತ್ತಲೆ ಕುರಿಗಳ ಮೇಸುತ್ತ ಚೈ ಚೈ ಅನ್ನುತ್ತ ತಿರಗುತ್ತ ನಡೆದ ಕುರಿ ಹಿಂಬಾಲೆ ಪರ್ವತ ದೇವಿ ಬಂದಾಳು ಮಹಾಜ್ಞಾನದಲ್ಲಿ ಬುತ್ತಿ ಇಳಿಸಾಳು ಶಿವನ ಬದಿಯಲೆ ಪಾರ್ವತಿ ಹೇಳನ ಆವಲ್ಲೆ ಕುರಿ ತರಬ ಕುರಿ ಕಾಯು ಪಾಳೆ ನಿಲ್ದೈತಿ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಿಡುಗನಟ್ಟಿಯ ಶಿವನಪ್ಪ ಸಿದ್ದರಾಮಪ್ಪ ಸವಸುದ್ದಿ ಹಾಗೂ ಸಂಗಡಿಗರಿಂದ ಡೊಳಿನ ಪದಗಳನ್ನು ಕೇಳಿದ್ದೀರಿ.